साथ ही बांस का उपयोग बायोफ्यूल बनाने में भी हो रहा है जो कि पेट्रोलियम का बेहतरीन विकल्प है। राष्ट्रीय बांस मिशन का लाभ लेने वाले एक उद्यमी हैं उत्तराखंड के रहने वाले जय पाई नूली, जिन्होंने योजना के तहत सब्सिडी लेकर जापानी तकनीक से चॉपस्टिक बनाने का एक प्रोसेसिंग यूनिट खोला है। इस यूनिट से ये अन्य लोगों को भी रोजगार दे रहे हैं। राष्ट्रीय बैम्बू मिशन से जो हमें अनुदान मिला है उससे हमने मशीनें खरीदी, सेटअप लगाया है और हम लोग उसमें आत्मनिर्भर बने हैं। इसी तरह बंगलुरु के रहने वाले परमेश्वरन कृष्णा अय्यर ने राष्ट्रीय बांस मिशन के सहयोग से आधुनिक प्रोसेसिंग तकनीकों को अपनाकर अपने बांस उद्यम को विकसित किया है। विद द हेल्प ऑफ नेशनल बैम्बू मिशन वी मैकेनाइजिंग ईच एंड एवरी प्रोसेस फ्रॉम बैम्बू अनलोडिंग टू ट्रीटमेंट टू फर्नीचर मेकिंग प्रोसेस। किसानों की आय में वृद्धि हो इसी मिशन के सृजन की दिशा में महत्वपूर्ण भूमिका निभा रहा है बांस उद्योग, जिसके माध्यम से देश के कोने कोने से लोग आमदनी के इस नए विकल्प से जुड़ रहे हैं। वहीं बांस स्थायी विकास में भी अत्यधिक अहम है, जिसे बढ़ावा देकर भारत विश्व की ग्लोबल वार्मिंग की चुनौतियों से लड़ने में महत्वपूर्ण भूमिका निभाते हुए एक बेहतर भविष्य का निर्माण कर रहा है। ರೈತ ಬಂಧುವರೇ, ಶತ್ರುಗಳೇ, ಎರೆಹುಳುಗಳನ್ನ ಭೂಮಿ ತಾಯಿಯ ಕರುಳು ಅನ್ಕೊಂಡು ಅನುಭವಸ್ಥರು ಕರೆದ್ರು, ಸಂಶೋಧಕರು ಇದನ್ನ ಪುಷ್ಟೀಕರಿಸಿದ್ರು. ಎರೆಹುಳು ನಿತ್ಯನು ಕಾಯಕ ಮಾಡುವ ಉಪಕಾರಿ ಜೀವಿ, ಇದು ನಿಮ್ಮ ಜಮೀನುಗಳಲ್ಲಿದ್ರೆ ತುಂಬಾ ಒಳ್ಳೇದು. ಎರೆಹುಳು ಗೊಬ್ಬರವನ್ನ ತಯಾರಿಸಿಕೊಂಡು ಭತ್ತವನ್ನು ಸೇರಿಕೊಂಡು ತರಕಾರಿಗಳಿಗೆ, ಕಾಫಿಗೆ, ಕಾಳುಮೆಣಸಿಗೆ, ಈ ರೀತಿಯ ಬೆಳೆಗಳಿಗೂ ಅಲ್ದಲನೆ ವಾಣಿಜ್ಯ ಬೆಳೆಗಳಿಗೂ ಇವತ್ತು ಜನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಬ್ಬರು ಎರೆಹುಳು ಗೊಬ್ಬರವನ್ನೇ ತಯಾರಿಸಿ ಮಾರಾಟ ಮಾಡುವ ಉದ್ದಿಮೆಯನ್ನು ಸ್ಥಾಪನೆ ಮಾಡಿಕೊಂಡು ಅದರಲ್ಲಿ ಗಳಿಕೆಯನ್ನು ಮಾಡ್ತಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಿಮಗೆ ಕೆಲವು ಸಲಹೆಗಳನ್ನು ನೀಡ್ತಿದ್ದಾರೆ ಮಡಿಕೇರಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಸವಲಿಂಗಯ್ಯ ಅವರು. ಡಾಕ್ಟ್ರೇ, ವಿಚಾರಗಳನ್ನು ಪ್ರಸ್ತಾಪ ಮಾಡಿ. ಎರೆಹುಳು ಗೊಬ್ಬರವನ್ನು ಯಾಕಾಗಿ ತಯಾರಿಸಬೇಕು, ಹೇಗೆ ತಯಾರಿಸಬೇಕು, ಏನು ಅನುಕೂಲ ಇದೆ ಅಂತ ಹೇಳ್ತೀರಿ? ಎಲ್ಲ ರೈತ ಬಾಂಧವರಿಗೆ ಮೊದಲನೆಯದಾಗಿ ನಮಸ್ಕಾರಗಳು. ಎರೆಹುಳು ಗೊಬ್ಬರ ಅಂತಂದರೆ ಎಲ್ಲ ಸಾವಯವ ಅಂಶಗಳನ್ನು ಎರೆಹುಳು ತಿಂದು ಅದು ಆಗ್ತಕ್ಕಂಥ ಹಿಕ್ಕಿಗೆ ನಾವು ಎರೆಹುಳು ಗೊಬ್ಬರ ಅಂತ ಕರಿತಾ ಇದ್ದೀವಿ. ಎರೆಹುಳು ಗೊಬ್ಬರ ಇತ್ತೀಚಿನ ದಿನಗಳಲ್ಲಿ ಭಾಳ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಇದೆ, ಹಾಗೂ ಇದು ಇತರೆ ಎಲ್ಲ ಸಾವಯವ ಗೊಬ್ಬರಗಳಿಗಿಂತ ವಿಭಿನ್ನವಾದಂಥ ಸಾವಯವ ಗೊಬ್ಬರ. ಹಾಗಾಗಿ ಇದನ್ನು ನಾವು ಕೆಜಿ ಲೆಕ್ಕದಲ್ಲಿ ಇವತ್ತು ಮಾರ್ತಾ ಇದ್ದಾರೆ. ಸಾಮಾನ್ಯವಾಗಿ ಇವತ್ತು 1 ಕೆಜಿ ಗೊಬ್ಬರಕ್ಕೆ 8-12 ರೂಪಾಯಿ ತನಕ ಇದು ಮಾರಾಟ ಆಗ್ತಾ ಇದೆ. ಇದು ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತಂದರೆ, ಬೇರೆ ಎಲ್ಲ ಸಾವಯವ ಗೊಬ್ಬರಗಳು ಬರೀ ಪೋಷಕಾಂಶಗಳನ್ನು ಗಿಡಗಳಿಗೆ ಒದಗಿಸಿದ್ರೆ ಇದರಲ್ಲಿ ಪೋಷಕಾಂಶಗಳ ಜೊತೆಗೆ ಸಸ್ಯ ಪ್ರಚೋದನಕಾರಿಗಳ ಅಂಶಗಳು ಕೂಡ ಒಳಗೊಂಡಿದೆ. ಸುಮಾರು ಕಿಣ್ವಗಳಿದೆ, ಎಂಜೈಮ್ಸ್ ಅಂತ ಏನು ಹೇಳ್ತೀವಿ ನಾವು, ಈ ಗ್ರೋತ್ ಪ್ರಮೋಟಿಂಗ್ ಸಬ್ಸ್ಟೆನ್ಸಸ್, ಸಸ್ಯಗಳ ಬೆಳವಣಿಗೆಗೆ ಪೂರಕವಾದಂಥ ಅಂಶಗಳಿಂದಲಿದೆ. ಉತ್ತಮವಾದಂಥ ರೈತನಿಗೆ ಬೆಳೆಗಳಿಗೆ ಒಳ್ಳೆಯದನ್ನೇ ಮಾಡ್ತಕ್ಕಂಥ, ಒಳ್ಳೆ ಕೆಲಸಗಳನ್ನು ಮಾಡ್ತಕ್ಕಂಥ ಅನೇಕ ಸೂಕ್ಷ್ಮಾಣು ಜೀವಿಗಳನ್ನು ಈ ಎರೆಹುಳು ಗೊಬ್ಬರ ಒಳಗೊಂಡಿದೆ. ಹೌದು, ಬೇರೆ ಗೊಬ್ಬರದಲ್ಲೂ ಕೂಡ ಇರುತ್ತೆ, ಆದರೆ ಹೆಚ್ಚಿನ ಅಂಶ ಎರೆಹುಳು ಗೊಬ್ಬರದಲ್ಲಿ ಯಾಕಿರುತ್ತೆ ಅಂತಂದರೆ, ಸಾಮಾನ್ಯವಾಗಿ ಎರೆಹುಳು ಎಲ್ಲ ಸಾವಯವ ಅಂಶಗಳನ್ನು ತನ್ನ ಹೊಟ್ಟೆಗೆ ತಗೊಳ್ಕೊಳ್ಳುತ್ತೆ. ನಿಜ ಹೇಳಬೇಕು ಅಂತಂದರೆ ಎರೆಹುಳಿನಲ್ಲಿ ಒಂದು ಡೈಜೆಸ್ಟಿವ್ ಸಿಸ್ಟಮ್, ಅಂದರೆ ಆ ತಿಂದಂಥ ಊಟವನ್ನು ನಾವೇ ಆಗಿ ನಮ್ಮಲ್ಲಿ ಹೊರಗಣೆ ಅಂತ ಹೇಳ್ತೀವಿ, ಡೈಜೆಷನ್ ಆಯಿತು ಅಂತ ಹೇಳ್ತೀವಿ, ಆ ಥರ ಸಿಸ್ಟಮ್ ಎರೆಹುಳಿನಲ್ಲಿ ನಿಜವಾಗೂ ಇಲ್ಲ. ಮನುಷ್ಯರ ಕರುಳಿನಲ್ಲಿ ಹೇಗೆ ಒಂದು ಬೆರಳಿನಾಕಾರದ ವಿಲ್ಲೈಸ್ ಅಂತ ಕರಿತೀವಿ, ಆ ಥರ ಒಂದು ರಚನೆ ಇರುತ್ತೆ ಎರೆಹುಳು ಕರುಳಿನಲ್ಲಿ ಕೂಡ. ಅಲ್ಲಿ ಅನೇಕ ಅದು ತಿಂದಂಥ ಸಾವಯವ ಅಂಶಗಳನ್ನು ಡೈಜೆಸ್ಟ್ ಮಾಡಲಿಕ್ಕೆ ಅಥವಾ ಹೊರಗಣೆ ಮಾಡ್ಕೊಳ್ಳಿಕ್ಕೆ ಅನೇಕ ಸೂಕ್ಷ್ಮಾಣು ಜೀವಿಗಳಿಗೆ ಇದು ಜಾಗವನ್ನು ಕೊಟ್ಟಿರ್ತದೆ. ಸೊ ಅವು ಅವನ್ನ ಪರಿವರ್ತನೆ ಮಾಡುವಂತ ಸಮಯದಲ್ಲಿ ರಿಲೀಸ್ ಆದಂತ ಶಕ್ತಿಯನ್ನ ಎರೆಹುಳು ಉಪಯೋಗಿಸಿಕೊಂಡು ಬೆಳ್ಕೋತಾ ಇರ್ತದೆ. ಹಾಗಾಗಿ ಎಲ್ಲಾ ಸೂಕ್ಷ್ಮಾಣು ಜೀವಿಗಳು ಎರೆಹುಳು ಹಿಕ್ಕಿನಲ್ಲಿ ಹೋಗ್ತಾ ಇರ್ತವೆ. ಸೂಕ್ಷ್ಮಾಣು ಜೀವಿಗಳ ಜೊತೆಗೆ ಅವ್ರು ರಿಲೀಸ್ ಮಾಡ್ತಕ್ಕಂಥ ಎಷ್ಟೋ ಕಿಣ್ವಗಳಾಗಿರ್ಬೋದು, ಬೆಳೆಗಳಿಗೆ ಪ್ರಚೋದನಕಾರಿ ಅಂತದ ಅಂಶಗಳಾಗಿರ್ಬೋದು, ಹಾರ್ಮೋನ್ಸ್ ಗಳಾಗಿರ್ಬೋದು, ಆ ಎಲ್ಲ ಗೊಬ್ಬರದಲ್ಲಿ ಸೇರ್ಕೊಂಡಿರ್ತದೆ. ಹಾಗಾಗಿ ಈ ಒಂದು ಎರೆಹುಳು ಗೊಬ್ಬರ ಇತರ ಬೇರೆ ಎಲ್ಲ ಸಾವಯವ ಗೊಬ್ಬರಗಳಿಗಿಂತ ತುಂಬಾ ಉತ್ಕೃಷ್ಟವಾದದ್ದು ಅಂತ ನಾವು ಹೇಳ್ಬೋದು. ಮತ್ತೆ ಇದನ್ನು ಬಳಸಿದಾಗ ಬೇರೆ ಎಲ್ಲ ಸಾವಯವ ಗೊಬ್ಬರಗಳಿಗಿಂತ ಹೆಚ್ಚಿನ ಪ್ರಯೋಜನ ಇದರಿಂದ ಆಗಿದೆ. ಅದು ಈಗ ಆಲ್ರೆಡಿ ಎಲ್ಲ ಉಪಯೋಗಿಸಿದಂತ ರೈತರುಗಳಿಗೂ ಗೊತ್ತಾಗಿದೆ. ಹಾಗಾಗಿ ಇದ್ರ ಬೇಡಿಕೆ ಹೆಚ್ಚಾಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ. ಇತರೆ ಸಾವಯವ ಗೊಬ್ಬರಗಳಿಗಿಂತ ಹೆಚ್ಚು ಪೋಷಕಾಂಶಗಳು ಅಧಿಕ ಪ್ರಮಾಣದಲ್ಲಿ ಇರುತ್ತವೆ ಅಂತ ಅನ್ಕೊಂಡು ಹೇಳಲಾಗ್ತಾ ಇದೆ ಅಲ್ವಾ? ಸಾರಜನಕ ರಂಜಕ ಪೊಟ್ಯಾಶ್ ಇದನ್ನ ಸಗಣಿ ಗೊಬ್ಬರಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಅಥವಾ ಕಾಂಪೋಸ್ಟ್ ಗೊಬ್ಬರಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಎರೆಹುಳು ಗೊಬ್ಬರದಲ್ಲಿ ಸಾರಜನಕ ರಂಜಕ ಪೊಟ್ಯಾಶ್ ಅಲ್ಲದಲ್ಲ ಲಘು ಪೋಷಕಾಂಶಗಳು ಉತ್ತಮ ಪ್ರಮಾಣದಲ್ಲಿ ಇರ್ತವೆ ಅಂತ ಅನ್ಕೊಂಡು ಅಧ್ಯಯನಗಳಿಂದ ಗೊತ್ತಾಗಿದೆ. ಕಿಣ್ವಗಳಾಗಿರ್ಬೋದು, ಹಾರ್ಮೋನ್ಸ್ಗಳಾಗಿರ್ಬೋದು, ಬೆಳೆಯನ್ನ ಪ್ರಚೋದಿಸತಕ್ಕಂಥ ಅಂಶಗಳು ಇದರಲ್ಲಿ ಜಾಸ್ತಿ ಇರೋದ್ರಿಂದ ಇದು ಒಂದು ಉತ್ತಮವಾದಂತ ಸಾವಯವ ಗೊಬ್ಬರ ಆಗ್ತಿದೆ ಸರ್. ನಿಜ, ಒಟ್ಟು ಸತ್ವಭರಿತ ಸಾವಯವ ಗೊಬ್ಬರ ಇದು. ಹೇಗೆ ತಯಾರಿಸ್ಕೊಳ್ಬೇಕು, ಏನೇನು ಬಂಡವಾಳ ಹಾಕೊಳ್ಬೇಕು, ಏನು ರಚನೆ ಮಾಡ್ಕೋಬೇಕು ಅಂತ ಅನ್ಕೊಂಡು ಹೇಳ್ತೀರಿ? ಸಾಮಾನ್ಯವಾಗಿ ಎರೆಹುಳು ಗೊಬ್ಬರವನ್ನ ತೋಟಗಳಲ್ಲಿ ತಯಾರು ಮಾಡ್ಕೊಳ್ಳೋದಾದ್ರೆ ಇದಕ್ಕೆ ಅಂತ ಖರ್ಚೇನು ಬರಲ್ಲ. ಆದ್ರೂ ಕೂಡ ಖರ್ಚುಗಳನ್ನ ನಾವು ಗಣನೆಗೆ ತಗೋಬೇಕಾಗತ್ತೆ. ಯಾಕಂದ್ರೆ ಇದು ಓಪನ್ ಕಂಡೀಷನ್ ಅಲ್ಲಿ ಕೂಡ ಬೆಳೆಯಲ್ಲ, ಒಂದ್ ಕಡೆಯಿಂದ ಒಂದ್ ಕಡೆ ಹೊರಟೋಗುತ್ತೆ. ಹಾಗಾಗಿ ನಾವು ಒಂದಷ್ಟು ತೊಟ್ಟಿಗಳನ್ನ ಕಟ್ಕೋಬೇಕು. ಆಮೇಲೆ ಬೀಳ್ತಕ್ಕಂತ ಮಳೆ ಆಗಿರ್ಬೋದು, ಡೈರೆಕ್ಟ್ ಆಗಿ ಆ ಗುಂಡಿಗೆಲ್ಲ ಬಿದ್ರೆ ನೀರ್ ನಿಂತು ಆ ಉಸಿರು ಕಟ್ಟಿ ಎರೆಹುಳು ಸಾಯುವಂತ ಒಂದು ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಬಿಸಿಲನ್ನ ಇದು ಸಹಿಸ್ಕೊಳ್ಳಲ್ಲ. ಯಾಕಂತಂದ್ರೆ ಇದು ಬಿಸಿಲಿಗೆ ತುಂಬಾ ಒಂಥರ ಸೆನ್ಸಿಟಿವ್ ಆಗಿರ್ತದೆ. ಆ ಮೈ ಮೇಲೆ ಒಂದು ಯಾವಾಗ್ಲೂ ಒಂದು ನೀರಿನ ಅಂಶ ಜಿನಕ್ತಾ ಇರ್ತದೆ, ಅದಿರ್ಲಿಲ್ಲ ಅಂತಂದ್ರೆ ಇದು ಡ್ರೈ ಆಗಿ ಸೊತ್ತೋಗ್ಬಿಡ್ತದೆ. ಹಾಗಾಗಿ ನಾವು ಇದನ್ನ ನೆರಳಲ್ಲೇ ಬೆಳೆಸಬೇಕು. ಹಾಗಾಗಿ ಒಂದು ಸಣ್ಣದು ಒಂದು ಚಪ್ಪರವನ್ನು ಕಟ್ಕೊಳ್ಬೇಕಾಗುತ್ತೆ. ಬಿಸಿಲು ಹೆಚ್ಚು ಬೀಳಬಾರದು, ತುಂಬಾ ಇರಬಾರದು, ಒಂದು ಹದದಲ್ಲಿ ನಾವು ನೀರನ್ನ ನೋಡ್ಕೋಬೇಕು. ಹಾಗಾಗಿ ಅದಕ್ಕೆ ಆದಂತ ಎತ್ತರವಾದ ಪ್ರದೇಶದಲ್ಲಿ ಒಂದು ಚಪ್ಪರದ ರೀತಿಯಲ್ಲಿ ಕಟ್ಟಿಕೊಂಡು ಅಲ್ಲಿ ತೊಟ್ಟಿಗಳನ್ನ ನಿರ್ಮಿಸಿಕೊಂಡು ನಾವು ಎರೆಹುಳು ಗೊಬ್ಬರವನ್ನ ಮಾಡ್ಕೊಂಡ್ರೆ ತುಂಬಾ ಅನುಕೂಲ ಆಗುತ್ತೆ. ತೊಟ್ಟಿಗಳನ್ನ ಕೂಡ ಕಲ್ಗಳಲ್ಲೂ ಮಾಡ್ಕೋಬಹುದು, ಅಥವಾ ಬಿದಿರು ಕಡ್ಡಿಗಳನ್ನಿಸಿ ಕಟ್ಟೆ ಮಾಡ್ಕೊಂಡಾದ್ರೂ ಮಾಡ್ಕೋಬಹುದು. ಇಲ್ಲ ಇನ್ನೂ ಅನುಕೂಲ ಚೆನ್ನಾಗಿತ್ತು ಅಂತಂದ್ರೆ ಸಿಮೆಂಟ್ ತೊಟ್ಟಿಗಳನ್ನ ಮಾಡ್ಕೋಬಹುದು. ಈ ವಿಚಾರವಾಗಿ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿನೂ ಕೂಡ ಸಿಗುತ್ತೆ, ಸಹಾಯಧನ ಸಿಗುತ್ತೆ. ಅದನ್ನ ಪ್ರಯೋಜನವನ್ನು ಪಡ್ಕೊಂಡು ಕೂಡ ರೈತರು ಅವ್ರಿಗೆ ಎಷ್ಟು ಬೇಕೋ ಆ ರೀತಿಯಲ್ಲಿ ಕಟ್ಟೆಗಳನ್ನ ಅಥವಾ ತೊಟ್ಟಿಗಳನ್ನ ನಿರ್ಮಾಣ ಮಾಡಿಕೊಂಡು ಎರೆಹುಳು ಗೊಬ್ಬರವನ್ನ ತಯಾರು ಮಾಡ್ಕೋಬಹುದು. ಕೃಷಿ ಇಲಾಖೆನೂ ಅನುದಾನವನ್ನು ಕೊಡುತ್ತೆ, ತೋಟಗಾರಿಕೆ ಇಲಾಖೆನೂ ಬೆಂಬಲಕ್ಕೆ ನಿಂತ್ಕೊಳ್ಳುತ್ತೆ. ಹೌದು ಹೌದು. ಆಮೇಲೆ ಎಷ್ಟೋ ಸಾರಿ ತುಂಬಾ ಏನು ಬಂಡವಾಳ ಬೇಕಾಗಿಲ್ಲ, ಕೆಲವೊಬ್ರು ಬಹಳ ಸಾದಾ ಸರಳವಾಗಿ ಮಾಡಿಕೊಂಡು ಆಮೇಲೆ ನಿಧಾನಕ್ಕೆ ತೊಟ್ಟಿಗಳನ್ನ ಮಾಡ್ಕೊಂಡಿರೋದು ಅಥವಾ ಇನ್ನೊಂದು ಬೇರೆ ರಚನೆಯನ್ನ ಮಾಡ್ಕೊಂಡಿರೋ ಸನ್ನಿವೇಶಗಳನ್ನ ನಾವು ನೋಡ್ತಾ ಇದೀವಿ. ಹೌದು ಸರ್, ಕೆಲವು ಕಡೆ ಗುಂಡಿಗಳಲ್ಲೂ ಕೂಡ ಎರೆಹುಳು ಗೊಬ್ಬರವನ್ನ ಮಾಡ್ತಾ ಇದ್ವಿ. ಹೌದು, ಮರದ ನೆರಳಲ್ಲೂ ಎಷ್ಟೋ ಜನ ಮಾಡ್ತಾ ಇದ್ದಾರೆ. ಕೆಳಗಡೆ ಪ್ಲಾಸ್ಟಿಕ್ ಪದರವನ್ನ ಹಾಕ್ಬಿಟ್ಟು ಅಲ್ಲೆಲ್ಲ ಮಾಡ್ಕೊಂತ ಉಪಯೋಗಿಸ್ಕೊಳ್ಳೋ ಜನನೂ ಇದಾರೆ. ಅನುಕೂಲಗಳನ್ನ ಗಮನಿಸ್ತಾ ಇರಬೇಕು, ಮತ್ತೆ ಅನಾನುಕೂಲಗಳು ಎದುರಾಗ್ತವೆ. ಏನೇನು ಇತಿಮಿತಿ ಅಂತ ಹೇಳ್ತೀರಿ? ಈಗ ತಾವ್ ಹೇಳಿದ್ರಿ ಬಿಸಿಲಿಗೆ ಇದು ಒಂಥರ ಹೆದರುತ್ತೆ, ಬಿಸಿಲಿಗೆ ಹೆಚ್ಚು ಎಕ್ಸ್ಪೋಸ್ ಆದ್ರೆ ಉಳಿಯೋದಿಲ್ಲ, ನೀರು ಅತಿಯಾಗಿ ನಿಂತ್ರೂ ಸತ್ ಬಿಡುತ್ತೆ. ಇದಲ್ದಲ್ಲನೆ ಇದಕ್ಕೂ ಕಾಟ ಕೊಡುವ ಜೀವಿಗಳಿದಾವೆ. ಹೌದು ಸರ್, ನೈಸರ್ಗಿಕ ಪದ್ಧತಿ ಅದು. ಯಾವುದೇ ಒಂದು ಜೀವಿಗೆ ಸ್ವಾಭಾವಿಕವಾಗಿ ಶತ್ರುಗಳು ಇದ್ದೇ ಇರ್ತದೆ. ಈ ನಿಟ್ಟಿನಲ್ಲಿ ಎರೆಹುಳಗೂ ಕೂಡ ಅದೇನು ತಪ್ಪಿಸ್ಕೊಂಡಿಲ್ಲ, ಅದಕ್ಕೂ ಕೂಡ ಒಂದಷ್ಟು ನೈಸರ್ಗಿಕವಾಗಿ ಅಂದ್ರೆ ನೇಚರಲ್ಲೇ ಒಂದಷ್ಟು ಶತ್ರುಗಳಿದೆ. ಈ ನಿಟ್ಟಿನಲ್ಲಿ ತಗೊಂಡಾಗ ಏನಾಗುತ್ತೆ, ಈ ಇರುವೆಗಳು ಕೂಡ ಈ ಎರೆಹುಳುಗಳನ್ನ ಬಾಧಿಸ್ತವೆ. ಹಾಗಾಗಿ ಇರುವೆಗಳು ಬರೋದಾಗ ನೋಡ್ಕೋಬೇಕು. ಈ ಸಿಮೆಂಟ್ನಲ್ಲಿ ತೊಟ್ಟಿ ಕಟ್ಟಿ ಎರೆಹುಳನ್ನ ತಯಾರನೆ ಮಾಡ್ಕೊಳ್ಳೋ ಏನ್ ಮಾಡ್ತಾರೆ ಅಂತಂದ್ರೆ, ಆ ಎರೆಹುಳು ತೊಟ್ಟಿ ಕಟ್ಟಬೇಕಾಗ್ಲೇ ಗೊತ್ತಾಗುತ್ತೆ, ಆ ಸುತ್ತ ಒಂದು ಸಣ್ಣ ಕೆನಾಲ್ ತರ ಕಟ್ಕೊಂಡು ಅದ್ರಲ್ಲಿ ನೀರು ನಿಲ್ಲಿಸ್ತಾರೆ. ಹಾಗಾಗಿ ಈ ಇರುವೆಗಳನ್ನ ಕಂಟ್ರೋಲ್ ಮಾಡ್ಬೋದು, ಅಲ್ಲಿ ಬರದಂಗೆ ನಾವು ಅವಾಯ್ಡ್ ಮಾಡ್ಬೋದು. ಎರಡನೇದಾಗಿ ಈ ಹಾವುಗಳು ಕೂಡ ಎರೆಹುಳನ್ನ ತಿಂತವೆ, ಅದನ್ನು ಬರದಾಗಿ ನಾವು ನೋಡ್ಕೋಬೇಕಾಗುತ್ತೆ. ಇಲಿ ಹೆಗ್ಣಗಳು ಕೂಡ ತಿಂತವೆ, ಅದನ್ನು ಕೋಳಿಗಳು ತಿಂತವೆ. ಇಲಿ ಹೆಗ್ಣಗಳು ಕೋಳಿಗಳು ಯಾವ ಬರದಂಗೆ ನಾವು ಎರೆಹುಳುಗಳನ್ನ ನೋಡ್ಕೋಬೇಕಾಗತ್ತೆ. ಹೇಗೆ ತಯಾರಿಸಬೇಕು ಎರೆಹುಳು ಗೊಬ್ಬರವನ್ನ, ಎಂತೆಂತ ಪದಾರ್ಥಗಳು ಎರೆಹುಳುಗಳಿಗೆ ಇಷ್ಟವಾಗ್ತದೆ? ಸಾಮಾನ್ಯವಾಗಿ ಎರೆಹುಳುಗಳು ಎಲ್ಲಾ ರೀತಿಯ ಸಸ್ಯ ಮೂಲವಾದಂತಹ ಸಾವಯವ ವಸ್ತುಗಳನ್ನು ತಿಂತವೆ, ಹಾಗೂ ಪ್ರಾಣಿ ಮೂಲದಿಂದ ಬರ್ತಕ್ಕಂಥ ಎಲ್ಲಾ ಸಾವಯವ ವಸ್ತುಗಳನ್ನು ತಿಂತವೆ. ಆದ್ರೆ ತುಂಬಾ ಚೆನ್ನಾಗಿ ನಾವು ಎರೆಹುಳು ಗೊಬ್ಬರವನ್ನ ತಯಾರು ಮಾಡ್ಕೋಬೇಕು ಅಂತಂದ್ರೆ, ಮೊದಲನೇ ಏನ್ ಮಾಡ್ಬೇಕು ಅಂತಂದ್ರೆ, ಈಗ ಸಸ್ಯಜನ್ಯ ಮೂಲವಾಗಿ ಸಿಗ್ತಕ್ಕಂಥ ವಸ್ತುಗಳಾಗಿರ್ಬೋದು, ಅಂದ್ರೆ ಎಲೆ ಇರ್ಬೋದು, ತರಗಿರ್ಬೋದು, ಸಣ್ಣ ಸಣ್ಣ ಟೊಂಗೆಗಳಿರ್ಬೋದು, ಕಳೆ ಕಸಗಳು, ಇವೆಲ್ಲವನ್ನು ಕೂಡ ಈಗ ಹುಲ್ಲಿನ ಒಂದು ವೇಸ್ಟ್ ಆದಂತ ಪದಾರ್ಥಗಳಿಗೆ ಬರ್ದು ಇವನ್ನೆಲ್ಲ ಒಂದ್ ಕಡೆ ಕಲೆ ಹಾಕೋಬೇಕು. ಅದ್ರ ಜೊತೆಗೆ ಈ ಪ್ರಾಣಿಜನ್ಯ ಸಾವಯವ ಮೂಲಗಳಾದಂತ ಸಗಣಿ ಇರ್ಬೋದು, ಗಂಜಲ ಇರ್ಬೋದು, ಇಕ್ಕೆಗಳಿರ್ಬೋದು, ಅಥವಾ ಈ ಕೊಟ್ಟಿಗೆಯಲ್ಲಿ ಬರ್ತಕ್ಕಂಥ ಈ ವೇಸ್ಟ್ ಪದಾರ್ಥಗಳಿರ್ಬೋದು, ಇವನ್ನೆಲ್ಲ ಕಲೆ ಹಾಕೊಂಡು ಒಂದ್ ಕಡೆ ರಾಶಿ ಮಾಡಿಕೊಂಡು ಆ ರಾಶಿಗೆ ನಾವು ಸಾಧ್ಯ ಆದಷ್ಟು ಗಂಜಲ ಅಥವಾ ಈ ಸಗಣಿ ಬಗಡವನ್ನ ಚಿಮ್ಕಿಸಿ ಒಂದ್ ಎರಡ್ ಮೂರು ಟರ್ನ್ ಕೊಟ್ಟು 15-20 ದಿವಸ ಸಾಧ್ಯ ಆದಷ್ಟು ಒಂದ್ ತಿಂಗಳಷ್ಟು ಕೊಳಸ್ಕೊಂಡು ರೆಡಿ ಮಾಡ್ಕೊಂಡು ಅದನ್ನ ನಾವು ತೊಟ್ಟಿಯಲ್ಲಿ ತುಂಬಿ ಎರೆಹುಳುಗಳನ್ನ ಬಿಟ್ಟು ಗೊಬ್ಬರ ಮಾಡ್ಕೊಂಡ್ರೆ ತುಂಬಾ ಸೂಕ್ತ. ಆಗೇನಾಗುತ್ತೆ, ಈ ಪ್ರೊಸೆಸ್ ಎರೆ ಗೊಬ್ಬರ ತಯಾರಿಕೆಯ ಕ್ರಿಯೆ ತುಂಬಾ ವೇಗವಾಗಿ ನಡೆಯುತ್ತೆ, ನಮ್ಗೆ ಹೆಚ್ಚಿನ ಗೊಬ್ಬರ ಸಿಗುತ್ತೆ. ಈ ಅಂಶ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಎರೆಹುಳುಗಳು ಕಳಿತೇ ಇರತಕ್ಕಂತ ಅಥವಾ ಅರ್ಧಂಬರ್ಧ ಕಳಿತಿರತಕ್ಕಂಥದ್ದು ಅಥವಾ ಅರ್ಧಂಬರ್ಧ ಕಳಿತಿರೋದು ಅಥವಾ ಪೂರ್ತಿ ಕಳಿತಿರೋ ಸಾವಯವ ಅಂಶವನ್ನು ಮಾತ್ರ ತಿಂತವೆ, ಕಳಿದೇ ಇರತಕ್ಕಂಥ ಸಾವಯವ ಅಂಶಗಳನ್ನ ತಿನ್ನಲ್ಲ ಅವು. ಇನ್ ಕೇಸ್ ಎರೆಹುಳುಗಳೇನಾದ್ರೂ ಕಳಿದೇ ಇರತಕ್ಕಂಥ ಸಾವಯವನ್ನ ತಿನ್ನಂಗಿದ್ರೆ ಅವು ನಮ್ ಬೆಳೆಗಳಿಗೆ ಕೀಟಗಳಾಗ್ಬಿಡ್ತಾ ಇದ್ದವು, ಎಲ್ಲ ಬೇರುಗಳನ್ನ ತಿಂದಾಕ್ಬಿಡ್ತಾ ಇದ್ದವು. ಸೊ ಹಂಗಾಗಿ ಎಲ್ಲಿ ಕಳಿವಿಕೆ ಸ್ಟಾರ್ಟ್ ಆಗಿರ್ತದೋ ಅಂತ ಸಾವಯವ ಅಂಶಗಳನ್ನ ಮಾತ್ರ ಎರೆಹುಳುಗಳು ತಿಂತಕ್ಕಂಥದ್ದು. ಫ್ರೆಶ್ ಮೆಟೀರಿಯಲ್ಗೆ ಈಗ ನೀವು ಎಲ್ಲೋ ಒಂದ್ ಕಡೆ ನಿಮ್ಗೆ ತರಗ ಸಿಗುತ್ತೆ, ಇಮಿಡಿಯೇಟ್ ಆಗಿ ಏನೋ ಒಂದಷ್ಟು ಸಸ್ಯ ಮೂಲದ ವೇಸ್ಟ್ಗಳು ಸಿಗುತ್ತೆ, ತರಕಾರಿ ವೇಸ್ಟ್ಗಳು ಸಿಗುತ್ತೆ, ಹಣ್ಣಿನ ಸಿಪ್ಪೆಗಳು ಸಿಗುತ್ತೆ, ಅದನ್ನೆಲ್ಲ ತಂದು ತುಂಬಿಟ್ಟು ತಕ್ಷಣಕ್ಕೆ ನಾವು ಎರೆಹುಳು ಬಿಟ್ರೆ ಅದು ತಿನ್ನಲ್ಲ, ಅದು ಸ್ವಲ್ಪ ಕೊಳೆಯೋ ತನಕ ಕಾಣುತ್ತೆ. ಅದಕ್ಕೇನಾರು ಊಟ ಸಿಗ್ಲಿಲ್ಲ ಅಂದ್ರೆ ಎರೆಹುಳನ ಸತ್ತೋಗುತ್ತೆ. ಹಾಗಾಗಿ ಅರ್ಧ ಕಳಿತ ಅಥವಾ ಕಳಿತಿರ್ತಕ್ಕಂಥ ಸಾವಯವ ವಸ್ತುಗಳಿಗೆ ಎರೆಹುಳು ಬಿಟ್ರೆ ಇತರ ವೇಗ ಜಾಸ್ತಿ ಆಗಿ ಬೇಗ ನಾವು ಎರೆಹುಳು ಗೊಬ್ಬರವನ್ನು ಪಡ್ಕೊಳ್ಬೇಕಾಗದು. ಇದು ಒಂದು ಎರೆಹುಳು ಗೊಬ್ಬರದಲ್ಲಿ ನಾವು ಗಣನೆಗೆ ತಗೋಬೇಕಾದಂತ ಒಂದು ಮುಖ್ಯವಾದ ಅಂಶ. ಹಾಗಾಗಿ ಎಲ್ಲ ಸಾವಯವದ ಸಸ್ಯ ಮೂಲ ಇರ್ಬೋದು ಪ್ರಾಣಿ ಮೂಲವೂ ಇರ್ಬೋದು, ಅದನ್ನು ನಾವು ಸಮರ್ಪಕವಾಗಿ ಬಳಸ್ಕೊಂಡು ಎರೆಹುಳು ಗೊಬ್ಬರವನ್ನು ತಯಾರು ಮಾಡ್ಕೋಬಹುದು. ಅದಕ್ಕೆ ಕೆಲವಾರು ಜನ ಏನು ಮಾಡ್ತಾರೆ, ಹದಗೊಳಿಸಲಿಕ್ಕೆ ಒಂದು ಎರಡು ತೊಟ್ಟಿಗಳು ಮತ್ತು ಕೊನೆಯಾಗಿ ಗೊಬ್ಬರ ಮಾಡ್ಕೊಳ್ಳಿಕ್ಕೆ ಇನ್ನೊಂದೆರಡು ತೊಟ್ಟಿಗಳನ್ನು ಇಟ್ಕೊಳ್ತಾರೆ. ಆದರೆ ನೇರವಾಗಿ ತಾವು ಹೇಳಿದಂಗೆ ಹಸಿ ಪದಾರ್ಥಗಳನ್ನು ಹಸಿ ಸಗಣಿಯನ್ನು ಹಾಕಿ ಎರೆಹುಳುಗಳನ್ನು ಬಿಟ್ಟರೆ ಬೆಳವಣಿಗೆ ಆಗೋದಿಲ್ಲ, ಕೆಲಸನೂ ಸರಿಗೆ ಆಗೋದಿಲ್ಲ. ಒಂದು ಹದಕ್ಕೆ ಪದಾರ್ಥಗಳನ್ನು ರೂಪಾಂತರಗೊಳಿಸಿಕೊಂಡು ಈ ಎರೆಹುಳುಗಳನ್ನು ಬಿಟ್ಕೊಂಡ್ರೆ ಉತ್ತಮವೇ ಹೇಳಿ. ತಾವು ಹೇಳ್ತಾ ಇದ್ರಿ ನೆರಳಿಗೆ ಒಂದು ವ್ಯವಸ್ಥೆ ಮಾಡ್ಕೋಬೇಕು, ಬಿಸಿಲು ಅತಿಯಾಗಿ ಬೀಳಬಾರ್ದು, ನೀರನ್ನು ಹೋಗಬಾರ್ದು. ಜೊತೆಗೆ ಬಹಳ ಮುಖ್ಯವಾಗಿ ಎರೆಹುಳುಗಳನ್ನು ಸಾಕೋ ಸಂದರ್ಭದಲ್ಲಿ ಗೊಬ್ಬರವನ್ನು ತೆಗಿತಾ ಇರಬೇಕು, ಅದಕ್ಕೆ ಆಹಾರವನ್ನು ಹಾಕ್ತಾ ಇರಬೇಕು. ಇಲ್ಲದೆ ಹೋದರೆ ಎರೆಹುಳುಗಳ ಸಂತಾನ ಅಭಿವೃದ್ಧಿಗೂ ಮತ್ತು ಎರೆ ಗೊಬ್ಬರ ಹೆಚ್ಚು ಪಡ್ಕೊಳ್ಳಿಕ್ಕೂ ಆಗೋದಿಲ್ಲ. ಈ ಒಂದು ವಿಷಯದ ಬಗ್ಗೆ ಸಲಹೆ ನೀಡಿ. ಮೊದಲೇ ಹೇಳಿದಾಗೆ ಅರ್ಧ ಕಳೆತರ್ತಕ್ಕಂಥ ಅಥವಾ ಕಳೀತಾ ಇರತಕ್ಕಂಥ ಗೊಬ್ಬರದ ಮೇಲೆ ಎರೆಹುಳು ಚೆನ್ನಾಗಿ ತಿನ್ನಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಸಂಶೋಧನೆ ಪ್ರಕಾರ ಏನಾಗುತ್ತೆ ಅಂತಂದರೆ, ಎರೆಹುಳು ಬಾಡಿ ವೇಟ್ಗಿಂತ 5 ಪಟ್ಟು ಜಾಸ್ತಿ ಒಂದು ದಿನದಲ್ಲಿ ಊಟವನ್ನು ಮಾಡುತ್ತೆ. ಅದು ಒಂದು 5 ಗ್ರಾಮ್ ಇತ್ತು ಅಂದರೆ ಹುಳ ಅಂದರೆ 25 ಗ್ರಾಮ್ ಅಷ್ಟು ಸಾವಯವ ಅಂಶವನ್ನು ತಿನ್ನುತ್ತೆ. ಹಾಗಾಗಿ ಗೊಬ್ಬರವನ್ನು ಉತ್ಪಾದನೆ ಮಾಡ್ತಕ್ಕಂಥ ಕ್ರಿಯೆ ಬಹಳ ವೇಗವಾಗಿ ನಡೆಯುತ್ತೆ. ಈಗ ನಾನು ಹೇಳಿದಾಗೆ ನಾವು ತೊಟ್ಟಿಗಳಲ್ಲಿ ಈ ತರ ಕಳೆತಿರುವಂತಹ ಗೊಬ್ಬರವನ್ನು ಸಾವಯವ ವಸ್ತುಗಳನ್ನು ತುಂಬಿಟ್ಟು ಅದನ್ನು ಬಿಟ್ಟು ಅಂತಂದ್ರೆ ಸುಮಾರು ಒಂದು 25-30 ದಿನಗಳಲ್ಲೇ ಅದ್ರ ಇಕ್ಕೆಗಳು ಮೇಲ್ಭಾಗದಲ್ಲಿ ಕಾಣಿಸ್ತಾ ಇರ್ತವೆ. ಆಮೇಲೆ ಇನ್ನೊಂದು ಮುಖ್ಯವಾದಂತಹ ಅಂಶ ಇಲ್ಲಿ ಗಮನಿಸಬೇಕಾಗಿರೋದು ಅಂದ್ರೆ, ಎರೆಹುಳುಗಳು ಟಾಪ್ ಇಂದ ಬಾಟಮ್ಗೆ ಮೇಲಿನ ಪದರವನ್ನು ತಿನ್ಕೊಂಡು ನೆಕ್ಸ್ಟ್ ಮಧ್ಯದ ಪದರ ಆಮೇಲೆ ತಳಭಾಗದ ಪದರಗಳಿಗೆ ಹೋಗ್ತಾ ಇರ್ತದೆ. ಹಾಗಾಗಿ ಎರೆಹುಳು ಗೊಬ್ಬರ ಬೇಕು ಅಂತಂದ್ರೆ ಮೇಲ್ಪದರಿಂದ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಅಂತಂದ್ರೆ ತೊಟ್ಟಿ ತುಂಬಾದ್ಮೇಲೆ ಎರೆಹುಳನ್ನು ಬಿಟ್ಟು ಒಂದು 2-2.5 ತಿಂಗಳು ನಾವು ಕಾದು ಅದು ಅಷ್ಟು ಕಂಪ್ಲೀಟ್ ಆಗಿ ಎಲ್ಲ ತಿಂದು ಮುಗಿಸಿರುತ್ತೆ. ಆಮೇಲೆ ನಾವು ಗೊಬ್ಬರವನ್ನ ಕೂಡ ಸಪರೇಟ್ ಮಾಡಿಕೊಂಡು ಬೆಳೆಗಳಿಗೆ ಉಪಯೋಗಿಸ್ಬೋದು. ಸರ್, ನೀವು ಹೇಳ್ದಂಗೆ ಈಗ ರೈತರುಗಳು ಹಾಗೆ ಮಾಡ್ತಿರೋದು, ಒಂದ್ 2 ತೊಟ್ಟಿಗಳಿಗೆ ಕೊಳೆತಿರೋ ಗೊಬ್ಬರವನ್ನು ಕೊಳೆಯೋ ಕ್ರಿಯೆಗೆ ಶುರು ಮಾಡ್ತಾರೆ, ಇನ್ನೊಂದು ತೊಟ್ಟಿಗಳಲ್ಲಿ ಎರೆಹುಳನ್ನ ಬಿಡ್ತಾರೆ. ಈ ಕೊಳೆಯೋ ಕ್ರಿಯೆ ಬಹಳ ಒಳ್ಳೇದು ಎರೆಹುಳು ಗೊಬ್ಬರದಲ್ಲಿ. ಮುಂಚೆನೆ ನಾವು ಸ್ವಲ್ಪ ಕೊಳಸ್ಕೊಂಡು 15 ದಿವಸದ ತಿಂಗಳಲ್ಲಿ ಕೊಳಸ್ಕೊಂಡು 1-2 ಟರ್ನ್ ಮಾಡ್ಕೊಂಡು ಆಮೇಲೆ ಎರೆಹುಳುಗಳನ್ನ ಬಿಟ್ಟರೆ ಚೆನ್ನಾಗಿ ನಾವು ಎರೆಹುಳು ಗೊಬ್ಬರವನ್ನ ತೆಗೆದುಕೊಳ್ಬಹುದು. ಕೆಲವೊಬ್ರು ಗುಡ್ಡೆ ಹಾಕಿ ಎರೆಹುಳು ಗೊಬ್ಬರವನ್ನು ಪ್ರತ್ಯೇಕ ಮಾಡಿ ಎರೆಹುಳುಗಳನ್ನು ಇನ್ನೊಂದು ಕಡೆಗೆ ಹಾಕ್ಕೊಳ್ತಾರೆ. ಇನ್ನು ಕೆಲವಾರು ಜನ ಏನು ಮಾಡ್ತಾರೆ, ಒಂದು ತೊಟ್ಟಿಯಿಂದ ಇನ್ನೊಂದು ತೊಟ್ಟಿಗೆ ಒಂದು ಮಾರ್ಗ ಮಾಡಿ ಒಂದು ವ್ಯವಸ್ಥೆ ಮಾಡಿಕೊಂಡು ಈ ತೊಟ್ಟಿಯಿಂದ ಆ ಕಡೆ ತೊಟ್ಟಿಗೆ ಹೋಗೋ ಥರ, ಅಂದರೆ ಈ ತೊಟ್ಟಿಯಲ್ಲಿ ಎಲ್ಲ ತಿನ್ನೋದಾಯಿತು, ಇನ್ನು ಮುಂದಿನ ತೊಟ್ಟಿಗೆ ಅವಕಾಶ ಮಾಡಿಕೊಟ್ಬಿಟ್ರೆ ಆವೇಟ್ಗವೇ ಹೋಗ್ಬಿಡ್ತಾವೆ ಅಂತ ಅಂದ್ಕೊಂಡು ಹೇಳೋದಿದೆ. ಈ ಎರೆಹುಳುಗೆ ತೊಟ್ಟಿನಲ್ಲಿ ತುಂಬಿದಂಥ ಎಲ್ಲ ಸಾವಯವಾಂಶಗಳು ತಿಂದಾದ್ಮೇಲೆ ಹುಳುಗಳಿಗೆ ಯಾವುದೇ ವಿಧವಾದಂತ ಆಹಾರ ಸಿಗಲ್ಲ, ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ತಳದಲ್ಲಿ ಭಾಗದಲ್ಲಿ ಸೇರ್ಕೋತೇವೆ. ಹಾಗಾಗಿ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಅದನ್ನ ಗುಡ್ಡೆ ಮಾಡಿಬಿಟ್ಟು ಮೇಲಿಂದ ಗೊಬ್ಬರ ತಗೋತಾರೆ, ತಳದಲ್ಲೆಲ್ಲ ಹುಳುಗಳಿರ್ತವೆ, ಇದರಿಂದ ನಾವು ಎರೆಹುಳುಗಳನ್ನ ಸಪರೇಟ್ ಮಾಡ್ಕೋತೀವಿ. ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ತುಂಬಾ ಉಪಯುಕ್ತಕಾರಿ ಒಂದು ವಿಧಾನ ಈ ಗೊಬ್ಬರದಿಂದ ಎರೆಹುಳುಗಳನ್ನ ಬೇರ್ಪಡಿಸೋದು ಅಂತಂದ್ರೆ, ಫ್ರೆಶ್ ಕೌಡಂಗ್ ಅಂದ್ರೆ ಆಗ್ತಾನೆ ಹಾಕಿರ್ತಕ್ಕಂಥ ಹಸುವಿನ ಸಗಣಿಯನ್ನ ಒಂದಷ್ಟು ಉಂಡೆಗಳು ಮಾಡ್ಕೋಬೇಕು. 1/4 ಕೆಜಿ 3/4 ಕೆಜಿ ಉಂಡೆಗಳು ಮಾಡ್ಕೊಂಡು ಒಂದು ನೆಲದಲ್ಲಿ ಅದನ್ನ ಇಡಬೇಕು ತಳಭಾಗದಲ್ಲಿ. ಅದ್ರ ಮೇಲೆ ಈ ಎರೆಹುಳು ಗೊಬ್ಬರವನ್ನ ನಾವು ರಾಶಿ ಮಾಡ್ತಾ ಹೋದ ಹೋದ್ರೆ ಎಲ್ಲ ಹುಳುಗಳು ಹೋಗಿ ಹೊಸ ಸಗಣಿ ಉಂಡೆಗಳಲ್ಲಿ ಸೇರುತ್ತೆ, ಮುತ್ಕೊಂಡ್ಬಿಡ್ತದೆ. ಯಾಕಂತಂದ್ರೆ ಎರೆಹುಳುಗಳಿಗೆ ಅತಿ ಪ್ರಿಯವಾದ ಆಹಾರ ಅಂತಂದ್ರೆ ಸಗಣಿ, ಅದಕ್ಕೆ ಡಂಗ್ವರ್ಮ್ ಅಂತಾನು ಕರೀತಾರೆ. ಈಗ ನೀವು ತೋಟಗಳಲ್ಲಿ ಯಾವ್ದೋ ಒಂದು ಹಸು ಓಡಾಡ್ತಾ ಇರ್ತದೆ ಸಗಣಿ ಇವತ್ತು ಹಾಕಿದೆ ಅಂತ ಕೇಳಿ, ನೆಕ್ಸ್ಟ್ ಟೈಮ್ ಮಾರ್ನಿಂಗ್ ಹೋಗ್ಬಿಟ್ಟು ಆ ಸಗಣಿ ಎತ್ತು ನೋಡಿ, ನಿಮ್ಗೆ 4-5 ಅಲ್ಲಿ ಎರೆಹುಳುಗಳು ಸಿಗುತ್ತೆ. ಆ ಸಗಣಿಲಿ ಇರ್ತಕ್ಕಂಥ ಒಂದು ವಾಸನೆಗೆ ಅದು ಅಟ್ರಾಕ್ಟ್ ಮಾಡ್ಕೊಂಡು ಬಿಡ್ತದೆ. ಇದು ಒಂದು ಸುಲಭವಾದಂತ ವಿಧಾನ ಎರೆಹುಳುಗಳಿಂದ ಎಲ್ಲ ಹುಳುಗಳನ್ನ ನಾವು ಬೇರ್ಪಡಿಸ್ಕೊಳತಕ್ಕಂಥದ್ದು. ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂಶ ಅಂತಂದ್ರೆ, ಹಂಗ್ ಬೇರ್ಪಡಿಸಾದ್ಮೇಲೂ ಕೂಡ ಈ ಎರೆಹುಳು ಒಂದು 2-2.5 ತಿಂಗಳು ಒಂದೇ ತೊಟ್ಟಿನಲ್ಲಿ ಆಹಾರ ಪದಾರ್ಥಗಳ ಮೇಲೆ ಸತತವಾಗಿ ಫೀಡ್ ಮಾಡಿ ಗೊಬ್ಬರವನ್ನು ತಯಾರಿಕೆಯಲ್ಲಿ ಕೂಡ ಎರೆಹುಳಿಗೆ 120 ದಿವಸ ವಯಸ್ಸಾದ್ಮೇಲೆ ಅದು ಮೊಟ್ಟೆ ಇಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಮೊಟ್ಟೆ ಹೆಂಗಿರುತ್ತಪ್ಪ ಅಂತಂದ್ರೆ ಕೊತ್ತಂಬರಿ ಬೀಜದ ತರ ಇರುತ್ತೆ, ನೋಡೋಕೆ ಅದೇ ತರ ಇರ್ತದೆ. ಸೊ ಆ ಕೊತ್ತಂಬರಿ ಬೀಜದ ತರ ಇರ್ತದೆ, ಇದನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅದ್ರ ಎರೆಹುಳು ಮೊಟ್ಟೆಗಳನ್ನ ನೋಡಬಹುದು. ಆದ್ರೆ ಇದನ್ನ ನಾವು ಈಗ ರೈತರ ಮಟ್ಟದಲ್ಲಿ ಆಗ್ಲಿ ಇನ್ನೊಬ್ರು ಮಟ್ಟದಲ್ಲಿ ಅವ್ರು ಗೊತ್ತಾಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಈ ಗೊಬ್ಬರವನ್ನ ನಾವು ಸೇಲ್ ಮಾಡಕ್ ಮುಂಚೆ ಈಗ ನಮ್ಮ ತೋಟಗಳಲ್ಲಿ ಆ ಗೊಬ್ಬರವನ್ನ ಬಳಕೆ ಮಾಡ್ಕೋತೀವಿ ಅಂತಂದ್ರೆ ಆ ಮೊಟ್ಟೆಗಳು ಹೋಗಿ ತೋಟಕ್ಕೆ ಸೇರ್ಕೋತ ಅಂದ್ರೆ ಅಲ್ಲಿ ಮರಿಯಾಗಿ ಬರ್ತವೆ, ತೋಟದಲ್ಲಿ ಇರತಕ್ಕಂಥ ಸಾವಯವ ಅಂಶಗಳನ್ನ ತಿಂದು ಅಲ್ಲೇ ಗೊಬ್ಬರ ಮಾಡ್ಕೋತೇವೆ, ಅದು ಒಳ್ಳೇದಾಗುತ್ತೆ. ಕಮರ್ಷಿಯಲ್ ಆಗಿ ಮಾರೋರು ಆ ಮೊಟ್ಟೆಗಳನ್ನು ಕೂಡ ನಾವು ಮರಿ ಮಾಡ್ಕೋತೀವಿ, ಆ ಮರಿಗಳು ಕೂಡ ಇವತ್ತು 1 ಕೆಜಿ 300 ರೂಪಾಯಿ ಮಾರ್ತಿದ್ದಾರೆ. ಸೊ ಹಂಗಾಗಿ ಆ ಮರಿ ಮಾಡ್ಕೋಬೇಕು ಅಂತಂದ್ರೆ ಅದೇ ಗೊಬ್ಬರವನ್ನ ಮತ್ತೆ ಇನ್ನೊಂದು ದೀಪ ಮಾಡ್ಬಿಟ್ಟು ಹಿಂಗೆ ಮೊದಲನೇ ಹೇಳೋ ರೀತಿನಲ್ಲಿ ಈಗ ತೊಪ್ಪೆ ಉಂಡೆಗಳನ್ನ ಒಳಗಡೆ ಇಟ್ಬಿಟ್ಟು ಒಂದ್ ಸುಮಾರು 10-12 ದಿವಸ ಕಾಯ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಸಗಣಿ ಉಂಡೆಗಳಿರತಕ್ಕಂಥ ಫ್ಲೇವರ್ಗೆ ಮೊಟ್ಟೆಗಳಿಗೆ ಒಂದು ಪ್ರೊವೊಕೇಶನ್ ಸಿಕ್ಕದಾಗುತ್ತೆ. ಅದರಿಂದ ಏನಾಗುತ್ತೆ, ಆ ಮೊಟ್ಟೆಯಿಂದ ಮರಿ ಒಡೆದು ಹೊರಗಡೆ ಬಂದ ಆ ಮರಿ ಗೊಬ್ಬರದ ಉಂಡೆಗೆ ಹೋಗಿ ಸೇರ್ಕೊಳ್ಳುತ್ತೆ, ಸೇರ್ಕೊಂಡು ಹೋಗ್ಬಿಟ್ಟು ಒಳಗಡೆ ಅದು ಗೊಬ್ಬರವನ್ನು ತಿನ್ಕೊಂಡು ಬೆಳೆಯಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಅದು ಒಂದು 10-12 ದಿನ ಆದ್ಮೇಲೆ ಆ ಉಂಡೆಗಳನ್ನ ಓಪನ್ ಮಾಡಿ ನೋಡಿದ್ರೆ ನಿಮ್ಗೆ ಟೈನಿ ಸಣ್ಣಕ್ಕೆ ಒಂಥರ ಈ ಜಂತುಗಳ ತರ ವರ್ಮ್ಸ್ ಕಾಣ್ತಿದ್ದ, ಅವೆಲ್ಲ ಎರೆಹುಳುಗಳಾಗಿರ್ತವೆ. ಹಾಗಾಗಿ ಈ ಒಂದು ವಿಧಾನದಿಂದ ಕೂಡ ನಾವು ಹೆಚ್ಚಿನ ಮರಿಗಳನ್ನ ಕಮರ್ಷಿಯಲ್ ಪರ್ಪಸ್ ಆಗೂ ತಗೋಬಹುದು, ಮತ್ತೆ ಯಾವುದೇ ಕಾರಣಕ್ಕೂ ನಾವು ಮೊಟ್ಟೆಗಳನ್ನ ಹಾನಿ ಮಾಡ್ದಂಗೆ ಕೂಡ ತಗೋಬಹುದು. ಹೆಚ್ಚಿನ ಕಮರ್ಷಿಯಲ್ ಆಗಿ ಎರೆಹುಳು ಉತ್ಪಾದನೆ ಮಾಡೋರು ಏನ್ ಮಾಡ್ತಾರೆ, ಪ್ರೋಸೆಸ್ ಮಾಡಿ ಪ್ಯಾಕ್ ಮಾಡಿ ಇಟ್ಬಿಡ್ತಾರೆ. ಅಂತ ಟೈಮಲ್ಲಿ ಏನಾಗುತ್ತೆ, ಮೊಟ್ಟೆಗಳಿದ್ರೂ ಕೂಡ ಅವಕ್ಕೆ ಸೂಕ್ತವ ಸಮಯದಲ್ಲಿ ಮಣ್ಣಿಗೆ ಸೇರಿಸಲಿಲ್ಲ, ಇಲ್ಲ ಬಹಳ ಹೊತ್ತು ಸ್ಟೋರೇಜ್ ಮಾಡಿದ್ರು ಅಂತ ಸಮಯದಲ್ಲಿ ಅವು ಹಾಳಾಗೋ ಚಾನ್ಸಸ್ ಇರ್ತದೆ. ಇಂಥದನ್ನ ಅಲ್ಲಿ ತಡೆಗಟ್ಟಿ ಮರಿಗಳನ್ನ ಕೂಡ ಹೆಚ್ಚಾಗಿ ಉತ್ಪಾದನೆ ಮಾಡಿಕೊಂಡು ಇನ್ನೂ ಹೆಚ್ಚಿನ ಎರೆಗೊಬ್ಬರವನ್ನು ಉತ್ಪಾದನೆಯಲ್ಲಿ ನಾವು ಅದನ್ನು ಬಳಸಬಹುದು ಸರ್. ಪ್ರತಿಯೊಬ್ಬ ರೈತರು ಎರೆಹುಳು ಗೊಬ್ಬರವನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ, ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿ. ಮತ್ತು ಇಲಾಖೆಗಳು ಸಹ ಸಹಾಯಧನವನ್ನು ನೀಡ್ತಾ ಇರೋದ್ರಿಂದ ಇನ್ನಷ್ಟು ಪ್ರಯೋಜನ. ಡಾಕ್ಟರ್ ಬಸವಲಿಂಗಯ್ಯನವರೇ, ಎರೆಹುಳು ಗೊಬ್ಬರವನ್ನು ಬಳಕೆ ಮಾಡೋದ್ರಿಂದ ಎಲ್ಲ ಬೆಳೆಗಳಲ್ಲಿನೂ ಉತ್ಪಾದನೆ, ಅದರ ಗುಣಮಟ್ಟ ಸುಧಾರಣೆ ಆಗುತ್ತಲ್ವಾ? ಹೌದು ಸರ್, ಇದರಲ್ಲಿ ಎರಡನೇ ಮಾತೆಲ್ಲ ಖಂಡಿತವಾಗಿ ಸುಧಾರಣೆ ಆಗುತ್ತೆ. ಇವತ್ತಿನ ಸಂಶೋಧನೆಗಳ ಪ್ರಕಾರ ಇಳುವರಿ ಸಿಗ್ತಾ ಇರತಕ್ಕಂಥದ್ದು ತರಕಾರಿ ಬೆಳೆಗಳು ಮತ್ತು ಹೂವಿನ ಬೆಳೆಗಳಲ್ಲಿ ಇದನ್ನ ಪ್ರಯೋಗಿಸಿ ಹೆಚ್ಚಿನ ಪ್ರಯೋಜನವನ್ನು ಪಡ್ಕೋತಾ ಇದ್ದಾರೆ. ಎಷ್ಟೋ ಜನ ಕಾಳು ಮೆಣಸಿಗೂ ಹಾಕ್ತಾರೆ, ಹೌದು, ಕಾಫಿಗೂ ಬಳಸೋರಿದ್ದಾರೆ, ಇನ್ನು ಶುಂಠಿಗಂತೂ ತುಂಬಾ ಇಷ್ಟಪಟ್ಟು ಹಾಕೋದಿದೆ, ಇದರಲ್ಲೂ ಟ್ರೈಕೋಡರ್ಮ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಹೇಳೋದಿದೆ. ನಮ್ಮ ಗಮನಕ್ಕೆ ಬಾರದ ಸಂಗತಿಗಳು ಸಾಕಷ್ಟಿದ್ದಾವೆ. ಒಟ್ಟಾರೆ ರೈತರಾದವರು ಮಣ್ಣಿನ ಫಲವತ್ತತೆಯನ್ನ ಚೆನ್ನಾಗಿ ಕಾಪಾಡಲಿಕ್ಕೆ ಮತ್ತು ಒಳ್ಳೆ ಇಳುವರಿಯನ್ನು ಪಡೆದುಕೊಳ್ಳಿಕ್ಕೆ ಸಗಣಿ ಗೊಬ್ಬರ, ಸಾವಯವ ಗೊಬ್ಬರವನ್ನು ಹೇಗೆ ಮಾಡ್ಕೊಳ್ತೀವೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದಾಗಿ ಎರೆಹುಳು ಗೊಬ್ಬರವನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಉತ್ತಮವೇ. ವಿಷಯಗಳನ್ನು ತಾವು ಹಂಚಿಕೊಂಡ್ರಿ, ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ, ಧನ್ಯವಾದಗಳು. ಶ್ರೋತೃಗಳೇ, ಇದುವರೆಗೆ ಎರೆಹುಳು ಗೊಬ್ಬರವನ್ನು ತಯಾರಿಸಲಿಕ್ಕೆ ನೀವು ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಏನು ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ವಿಷಯಗಳನ್ನು ಹಂಚಿಕೊಂಡವರು ಮಡಿಕೇರಿಯ ವಿಸ್ತರಣಾ ಶಿಕ್ಷಣ ಘಟಕದ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಸವಲಿಂಗಯ್ಯ ಅವರು. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಕೇಳಿದ್ರೆ ಡಾಕ್ಟರ್ ಬಸವಲಿಂಗಯ್ಯ ಅವರನ್ನು ಸಂಪರ್ಕ ಮಾಡಿ ಸಲಹೆಗಳನ್ನು ಪಡೆದುಕೊಳ್ಳಿಕ್ಕೆ, ಚರ್ಚೆ ಮಾಡಲಿಕ್ಕೆ ಅವರ ಸಂಖ್ಯೆಯನ್ನು ನೀಡ್ತಾ ಇದ್ದೀವಿ. 7-2-5-6-7-5-6-8-5 7-2-5-6-7-5-6-8-5 ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ನಾಗರಿಕರೇ, ಮುಂಗಾರಿಯ ಹಂಗಾಮಿನಲ್ಲಿ ಅಥವಾ ಮುಂಗಾರಿಗಿಂತ ಮುಂಚೆ ಅನೇಕ ಭಾಗಗಳಲ್ಲಿ ಸಿಡಿಲಿನ ಹೊಡೆತದಿಂದ ಪ್ರಾಣಹಾನಿ ಆಗಿರೋದಿದೆ. ಸಾರ್ವಜನಿಕರು, ರೈತರು, ಹಾಗೆ ಪ್ರಾಣಿಗಳು, ಮರಗಿಡಗಳು ಇದಕ್ಕೆ ಬಲಿಯಾಗಿದ್ದಾವೆ. ಪ್ರಾಣ ಅಪಾಯದಿಂದ ತಪ್ಪಿಸಿಕೊಳ್ಳಿಕ್ಕೆ, ಹೆಚ್ಚು ತೊಂದರೆಗಳು ಆಗದಂತೆ ಏನೇನು ವಿಷಯಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕನ್ನೋದ್ರ ಬಗ್ಗೆ ಇಲ್ಲಿ ಕೆಲವು ಸಂಗತಿಗಳನ್ನು ಪ್ರಸ್ತಾಪ ಮಾಡ್ತಾಯಿದ್ದೀವಿ. ಗುಡುಗು ಮಿಂಚು ಬರುತ್ತೆ ಅಂತ ನಿಮಗೆ ಗೊತ್ತಾದಾಗ ನೀವು ಬಯಲಿನಲ್ಲಿ ಇದ್ದರೆ ತಕ್ಷಣವೇ ಎಲ್ಲಿ ತಗ್ಗು ಪ್ರದೇಶ ಇದೆಯೋ ಅಲ್ಲಿಗೆ ಹೋಗಿ ಕುಳಿತುಕೊಳ್ಳಿ, ನಿಂತ್ಕೋಬೇಡಿ. ತಗ್ಗು ಪ್ರದೇಶ ಇಲ್ಲದೆ ಬಯಲಲ್ಲೇ ಇರಬೇಕಾದ್ರೆ ನಿಮ್ಮ ತಲೆಯನ್ನು ಮೊಣಕಾಲುಗಳ ನಡುವೆ ಹುದುಗಿಸಿಕೊಂಡು ಕೂತ್ಕೊಳ್ಳಿ. ಇದು ಮಿಂಚಿನಿಂದ ಮೆದುಳಿಗೂ ಹೃದಯಕ್ಕೂ ಆಗುವ ಹಾನಿಯನ್ನು ತಪ್ಪಿಸುತ್ತೆ ಅಂತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಮರಗಳಿದ್ದ ಪ್ರದೇಶದಲ್ಲಿ ನೀವಿದ್ದರೆ ಅಲ್ಲಿಂದ ಬೇಗನೆ ಹೊರಬನ್ನಿ. ಯಾಕಂದರೆ ಸಿಡಿಲು ಮೋಡದಿಂದ ಭೂಮಿಗೆ ಹರಿಲಿಕ್ಕೆ ಮರದಂತಹ ಹಸಿ ಒದ್ದೆ ವಸ್ತುವನ್ನೇ ಆರಿಸಿಕೊಳ್ಳುತ್ತೆ. ಎತ್ತರದ ಗುಡ್ಡದ ಮೇಲಿದ್ದರೆ ತಗ್ಗಿಗೆ ಇಳಿದುಕೊಂಡು ಬನ್ನಿ. ಕುರಿ ಮಂದೆ ಅಥವಾ ಜಾನುವಾರುಗಳ ಮಧ್ಯ ನಿಂತಿದ್ದರೆ ಅವುಗಳ ಮಧ್ಯದಲ್ಲಿ ಬಗ್ಗಿ ಕುಳಿತುಕೊಳ್ಳಿ. ಯಾಕಂದರೆ ಮಿಂಚು ಪ್ರಾಣಿಗಳಿಗಿಂತ ಎತ್ತರ ಇರುವ ಮನುಷ್ಯನನ್ನೇ ಆರಿಸಿಕೊಳ್ಳುತ್ತೆ. ಕೆರೆಯಲ್ಲಿ ಈಜೋದು, ಸ್ನಾನ ಮಾಡೋದು ಬೇಡ. ನೀರಿನಲ್ಲಿದ್ದರೆ ತಕ್ಷಣ ಹೊರಗಡೆ ಬನ್ನಿ. ವಿದ್ಯುತ್ ಕಂಬ, ಎಲೆಕ್ಟ್ರಿಕಲ್ ಟವರ್, ಮೊಬೈಲ್ ಟವರ್, ಟ್ರಾನ್ಸ್ಫಾರ್ಮರ್ ಮುಂತಾದವುಗಳ ಹತ್ತಿರ ಇರಲಿಕ್ಕೆ ಹೋಗಬೇಡಿ. ತಂತಿ ಬೇಲಿ, ಬಟ್ಟೆ ಒಣ ಹಾಕುವ ತಂತಿ ಇವುಗಳಿಂದನೂ ದೂರ ಇರ್ರಿ. ಮಳೆ ಬರೋ ಸಮಯದಲ್ಲಿ ಮನೆಯ ಮೇಲೆ ಹೋಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಅಥವಾ ತಾರಸಿಯ ಶುಚಿ ಮಾಡುವ ಕೆಲಸಗಳನ್ನು ಕೈಗೊಳ್ಳಿಕ್ಕೆ ಹೋಗಬೇಡಿ. ಮನೆಯ ಕಿಟಕಿ ಬಳಿ ನಿಲ್ಲುವುದಕ್ಕಿಂತಲೂ ಮನೆಯ ಮಧ್ಯದಲ್ಲಿರೋದು ಸುರಕ್ಷಿತ ಅಂದ್ಕೊಂಡು ಹೇಳಲಾಗ್ತಾ ಇದೆ. ಗುಡುಗು ಸಿಡಿಲಿನ ಸಂದರ್ಭದಲ್ಲಿ ಫೋನ್ ಮಾಡೋದು ಒಳ್ಳೆಯದಲ್ಲ, ಹಾಗೆ ಚಾರ್ಜ್ ಮಾಡೋದು ಸೂಕ್ತವಲ್ಲ. ಕಾರ್ನಲ್ಲಿ ಪ್ರಯಾಣ ಮಾಡುವಾಗ ಗಾಜನ್ನು ಮುಚ್ಚಿಕೊಳ್ಳಿ, ಕಾರಿನ ಬಾಡಿಯನ್ನು ಸಾಧ್ಯವಾದಷ್ಟು ಸ್ಪರ್ಶಿಸದೆ ಮಧ್ಯದಲ್ಲಿ ಕುಳಿತುಕೊಳ್ಳೋದು ಒಳ್ಳೆಯದು. ಕಂಪ್ಯೂಟರ್ಗಳಿಂದ ದೂರ ಇರ್ರಿ. ಮಳೆ ಬರುವಾಗ, ಗುಡುಗು ಸಿಡ್ಲಿರುವಾಗ ಕಂಪ್ಯೂಟರ್ಗಳಿಂದ ದೂರ ಇದ್ದರೆ ಒಳ್ಳೆಯದೆ. ಮನೆಯ ಕಾಂಕ್ರೀಟ್ ಗೋಡೆಗಳನ್ನು ಸ್ಪರ್ಶ ಮಾಡದೆ ಕೋಣೆಯ ಮಧ್ಯದಲ್ಲಿದ್ದರೆ ಸುರಕ್ಷಿತ ಅನ್ಕೊಂಡು ಹೇಳಲಾಗ್ತದೆ. ನಾಗರಿಕರು, ರೈತರು ಈ ಸುರಕ್ಷಿತ ಕ್ರಮಗಳನ್ನು ಪಾಲಿಸಬೇಕಾಗಿ ರಾಜ್ಯ ವಿಪತ್ತು ನಿರ್ವಹಣಾ ಕೇಂದ್ರವು ಈ ಸಂಗತಿಗಳನ್ನು ತಿಳಿಸಿದೆ. ರೈತ ಬಂಧವರೇ, ಕೇಳುಗರೆ, ಬೇಸಿಗೆ ದಿನಗಳಲ್ಲಿ ಬೆಂಕಿಯಿಂದ ಎಷ್ಟೋ ಜನ ಭಯ ಪಡೋದಿದೆ. ಬೆಂಕಿ ತೋಟಕ್ಕೆ ಹತ್ತದಂದ್ರೆ ಎಷ್ಟೋ ಕಡೆ ಕಾಫಿ ಗಿಡಗಳು ಮತ್ತಿತರೆ ಗಿಡಮರಗಳು ಸುಟ್ಟು ಹೋಗಿದ್ದಾವೆ. ಅವು ಚೇತರಿಸ್ಕೊಳ್ಳೋದು ಕಷ್ಟವೇ. ಒಣಗಿದ ತರಗು ಕಸಕಡ್ಡಿಗಳಿಗೆ ಬೆಂಕಿಯು ತಗಿಲಿತಂತಂದ್ರೆ ಇಡೀ ತೋಟವೇ ಭಸ್ಮ ಆಗಿಬಿಡುತ್ತೆ. ಬೇಸಿಗೆ ದಿನಗಳಲ್ಲಿ ತೋಟವನ್ನು ಕಾಪಾಡೋದು ಒಂದು ಸಾಹಸದ ಕೆಲಸವಾಗ್ತದೆ. ಆದರೆ ಕೆಲವೊಬ್ಬರು ಮುಂಚಿತವಾಗ್ಲೇ ಸಿದ್ಧತೆಗಳನ್ನು ಮಾಡಿಕೊಳ್ತಾರೆ. ಬೆಂಕಿ ಬಾರದಂತೆ 10-15 ಅಡಿ ಸುತ್ತ ಸ್ವಚ್ಛ ಮಾಡಿಕೊಂಡು ಅಲ್ಲಿರುವ ಹುಲ್ಲಿಗೆ ತರಗಿಗೆ ಬೆಂಕಿ ಹಚ್ಚಿ ಬೇರೆ ಕಡೆಯಿಂದ ಬೆಂಕಿ ಬಾರದಂತೆ ನೋಡ್ಕೊಳ್ತಾರೆ. ಒಳಗಡೆನೂ ಹಾಗೆ ಮಾಡೋದಿದೆ. ಒಂದು ಸಮಯ ಅಪ್ಪಿತಪ್ಪಿ ಏನಾದರೂ ಬಂತು ಅಂದರೆ ತೋಟದ ಒಳಗಡೆನೂ ಅದು ಹರಡಬಾರದಂತ ಅಂದ್ಕೊಂಡು ಬೇಲಿಯಿಂದ ಮತ್ತೆ 10-15 ಅಡಿ ಅಗಲ ಸುತ್ತ ಸ್ವಚ್ಛ ಮಾಡಿ ಆ ತರಗನ್ನು ಕಸಕಡ್ಡಿಗಳನ್ನು ಒಳಗಡೆ ಹಾಕ್ಕೊಳ್ಳೋದಿದೆ, ಇಲ್ಲವೇ ಗೊಬ್ಬರಕ್ಕೆ ಬಳಕೆ ಮಾಡೋದಿದೆ. ಕೆಲವೊಬ್ಬರು ನಮ್ಮ ತೋಟದಲ್ಲಿ ತರಗು ಕಸಕಡ್ಡಿ ಇರಲೇಬಾರ್ದಂತ ಅಂದ್ಕೊಂಡು ಎಲ್ಲದನ್ನ ಒಟ್ಟಿಗೆ ಗೂಡಿಸಿ ಒಂದು ಕಡೆಗೆ ಹಾಕಿ ಗೊಬ್ಬರ ಮಾಡ್ಕೊಳ್ತಾರೆ, ಅಥವಾ ಬೇರೆ ರೀತಿಯಲ್ಲಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋದಿದೆ, ಇಲ್ಲವೇ ಸುಟ್ಟು ಹಾಕೋದಿದೆ. ತೋಟದಲ್ಲಿ ಕಸ ಕಡ್ಡಿ ತರಗು ಮತ್ತಿತರ ಪದಾರ್ಥಗಳಿದ್ದರೆ ಒಳ್ಳೆಯದೆ. ಆದರೆ ಒಂದೆಚ್ಚರಿಕೆ ಇರಬೇಕು, ತರಗು ಕಸ ಕಡ್ಡಿ ಮತ್ತಿತರ ಪದಾರ್ಥಗಳೊಂದಿಗೆ ವಿಷಕ್ರಿಮಿಗಳು ಸಹ ಸೇರಿಕೊಳ್ಳೋದಿದೆ. ವಿಶೇಷವಾಗಿ ಮಂಡಲದ ಹಾವು, ನಾಗರಹಾವು, ಕಾಳಿಂಗ ಸರ್ಪ ಇತ್ಯಾದಿಗಳು ಸಂತಾನಾಭಿವೃದ್ಧಿಗೂ ಅವುಗಳ ಜೀವನ ಸಾಗಿಸಲಿಕ್ಕೂ ಅಲ್ಲಲ್ಲಿ ಸೇರಿಕೊಂಡು ತೊಂದರೆ, ತಾಪತ್ರಯ ಅಥವಾ ಪ್ರಾಣಹಾನಿಯನ್ನು ಮಾಡಬಹುದು. ಹಾಗಾಗಿ ಇಡೀ ತೋಟ ತರಗು ಕಸಕಡ್ಡಿಗಳಿಂದ ಆವೃತ ಆಗೋದಕ್ಕಿಂತ ನೀವು ಓಡಾಡುವ ಜಾಗಗಳಲ್ಲಿ ಅದು ಇಲ್ಲದಂತೆ ನೋಡಿಕೊಂಡ್ರೆ ಒಳ್ಳೆಯದೆ. ತೋಟದಲ್ಲಿ ನೀವು ಬೇರೆ ಬೇರೆ ಉದ್ದೇಶಕ್ಕೆ ಓಡಾಡ್ತಿರ್ತಿರಲ್ಲ, ಆ ರೀತಿಯ ಜಾಗಗಳಲ್ಲಿ ಕಸಕಡ್ಡಿ ಮತ್ತಿತರ ಪದಾರ್ಥಗಳು ಇಲ್ಲದಂತೆ ಗಮನಿಸಿಕೊಂಡ್ರೆ ಉತ್ತಮವೇ. ಬೆಂಕಿಯಿಂದ ಎಷ್ಟೋ ಸಾರಿ ತೋಟಗಳು ಬೆಂದು ಹೋಗಿರೋದಿದೆ, ಅನಾಹುತಗಳು ಆಗಿರೋದಿದೆ. ಕೆಲವೊಬ್ಬರು ತೋಟಗಳ ಅಂಚಿನಲ್ಲಿ ಸದಾ ಹಸಿರಾಗಿರುವ ಹುಲ್ಲನ್ನು ಇತರೆ ಗಿಡಗಳನ್ನು ಬೆಳೆಸಿಕೊಂಡು ಆ ಮೂಲಕ ಹೊರಗಡೆಯಿಂದ ಬೆಂಕಿ ಬಾರದಂತೆ ನೋಡಿಕೊಳ್ಳೋದಿದೆ. ಇದನ್ನು ಮುಂಚಿತವಾಗೇ ಮಾಡಿಕೊಂಡ್ರೆ ಒಳ್ಳೆಯದೆ. ಮುಂದಿನ ವರ್ಷ ಅನಾಹುತಗಳು ಆಗದಂತೆ ಈ ವರ್ಷವೇ ಸಿದ್ಧತೆಗಳನ್ನು ಮಾಡಿಕೊಂಡು ನಾವು ಜಾಗೃತರಾಗಿ ಸಾಗೋದು ಉತ್ತಮವೇ. ಕತ್ತಾಳೆ, ಸ್ನೇಕ್ ಪ್ಲಾಂಟ್, ನೇಪಿಯರ್ ಹುಲ್ಲು, ಲಾವಂಚ, ಹೀಗೆ 16 ರೀತಿಯ ಸಸ್ಯಗಳು ನಿಮ್ಮ ನೆರವಿಗೆ ಬರಬಹುದು. ಅಂಚಿನಲ್ಲಿ ಹಾಕ್ಕೊಂಡಾಗ ಅವು ಹಸಿರಾಗಿರ್ತವೆ. ನೀರು ಇಲ್ಲದಿದ್ರೂ, ನೀರು ಕೊಡದೇ ಇದ್ರೂ ಅವು ಹಸಿರಾಗಿದ್ದು ಬರುವ ಬೆಂಕಿಯನ್ನು ತಡೆ ಹಿಡಿತವೆ. ಬೆಂಕಿ ಒಳಗಡೆ ಪ್ರವೇಶ ಮಾಡೋಕ್ಕೆ ಆಗಲಿಕ್ಕಿಲ್ಲ. ಈ ರೀತಿಯಲ್ಲಿ ಕೆಲಸಗಳನ್ನು ಕೈಗೊಂಡು ಕೆಲವೊಬ್ಬರು ಅನುಭವಗಳನ್ನು ಪಡೆದುಕೊಂಡಿರೋದನ್ನು ನಾವು ಗಮನಿಸಿದ್ದೀವಿ. ಈ ತರಹದ ಕೆಲಸಗಳನ್ನು ಮಾಡಿಕೊಂಡ್ರೆ ನೀವು ಹೆಚ್ಚು ಶ್ರಮ ಪಡಬೇಕಾಗಿಲ್ಲ. ಒಳಗಡೆ ಇರುವ ತರಗನ್ನು, ಕಸಕಡ್ಡಿಗಳನ್ನು ಪ್ರತಿ ವರ್ಷವೂ ತೆಗೆದು ಒಂದು ಕಡೆಗೆ ಹಾಕೋದಾಗಲಿ, ಅದಕ್ಕಾಗಿ ಕಾರ್ಮಿಕರನ್ನು ನಿಯೋಜನೆ ಮಾಡೋದಾಗಲಿ, ಇಲ್ಲವೇ ಆತಂಕ ಪಡುವ ಸಂದರ್ಭಗಳು ಬರಲಿಕ್ಕಿಲ್ಲ. ಪ್ರತಿಯೊಂದಕ್ಕೂ ಪರಿಹಾರಗಳಿದ್ದಾವೆ ರೈತ ಬಾಂಧವರೇ. ನಾವು ಯೋಚನೆ ಮಾಡ್ತಾ ಹೋಗಬೇಕು, ಕಾರ್ಯಪ್ರವೃತ್ತರಾಗಬೇಕು. ಬೇಸಿಗೆ ದಿನಗಳಲ್ಲಿ ಆಗಾಗ್ಗೆ ಮಳೆ ಬರೋದಿದೆ. ಜನವರಿಯಿಂದ ಜೂನ್ವರೆಗೆ ಆಗಾಗ್ಗೆ ಮಳೆ ಬಂದ್ಬಿಟ್ರೆ ಇರುವ ತರಗು ಕಸಕಡ್ಡಿ ಬಹುಬೇಗ ಗೆದ್ದಲಿಗೆ ಆಹಾರವಾಗುತ್ತೆ, ಗೆದ್ದಲು ಕೀಟ ಕರಗಿಸುತ್ತೆ, ಆಗ ಬೆಂಕಿ ಹತ್ತದಾಗ್ಲಿ ಇರಲಿಕ್ಕಿಲ್ಲ. ಮಳೆ ಬಂದ್ರಂತೂ ಒಂದು ವರ, ಒಳ್ಳೆ ಅನುಕೂಲ. ರೈತ ಬಾಂಧವರೇ, ಇದುವರೆಗೆ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಬಿದಿರು ಬೇಸಾಯ ಕುರಿತು ಮಾಹಿತಿ, ನಂತರ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿಬರಲಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಸುದ್ದಿ ಜಂಪೆ. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಮಾರ್ಚ್ 31ರಿಂದ ಏಪ್ರಿಲ್ 15ನೇ ತಾರೀಕು ಮುಟ್ಟ ನಡೆದ SSLC ಪರೀಕ್ಷೆನ ರಿಸಲ್ಟ್ ಬಂದಿದ್ದು, ಈ ಸಲ ಸಹ ಹೆಣ್ಣು ಮಕ್ಕಳೇ ಹೆಚ್ಚು ಸಂಖ್ಯೆಯಲ್ಲಿ ಪಾಸಾಗಳು. 83.89% ವಿದ್ಯಾರ್ಥಿಗ ಪಾಸಾಗಿದ್ದು 4 ವಿದ್ಯಾರ್ಥಿಗ 625 ಮಾರ್ಕ್ ತಗೊಂಡಳು. ಜಿಲ್ಲಾವಾರು ಫಲಿತಾಂಶಗಳಲ್ಲಿ ಚಿತ್ರದುರ್ಗ ಸುರುಣ ಮಂಡ್ಯ 2ನೇ ಹಾಸನ 3ನೇ ಸ್ಥಾನ ಪಡ್ಕೊಂಡ್ರೆ ಕೊಡಗು ಜಿಲ್ಲೆ 9ನೇ ಸ್ಥಾನ ಪಡ್ಕೊಂಡಿದ್ದು ಯಾದಗಿರಿ ಕಡೆಯ ಸ್ಥಾನ ಪಡ್ಕೊಂಡುಟು. SSLC ಪರೀಕ್ಷೆಯಲ್ಲಿ 93.19% ರಿಸಲ್ಟ್ ತಕ್ಕಂಡು ರಾಜ್ಯಕ್ಕೆ 9ನೇ ಸ್ಥಾನ ಪಡ್ಕೊಂಡಿರುವ ಕೊಡಗು ಜಿಲ್ಲೆನ ಸಂತ ಮೈಕಲರ ಪ್ರೌಢಶಾಲೆನ ವಿದ್ಯಾರ್ಥಿನಿ ಮರ್ಲಿನ್ ರಸ್ರಾಡೋ ಮತ್ತೆ ವಿರಾಜಪೇಟೆ ಸಂತ ಅನ್ನಮ್ಮ ಪ್ರೌಢಶಾಲೆನ ವೈಷ್ಣವಿ 620 ಅಂಕಗಳನ್ನ ಪಡ್ಕೊಂಡು ಜಿಲ್ಲೆಯಲ್ಲಿ ಸುರುಣ ಸ್ಥಾನ ಪಡ್ಕೊಂಡಳು. ಸೋಮವಾರಪೇಟೆ ಫಾತಿಮಾ ಕಾನ್ವೆಂಟ್ನ ಶ್ರೀವಿದ್ಯಾ 619 ಮಾರ್ಕ್ ತಕ್ಕಂಡು ಜಿಲ್ಲೆಗೆ 2ನೇ ಸ್ಥಾನ ಪಡ್ಕೊಂಡ್ರೆ ಕೂಡಿಗೆನ ಏಂಜಿಲಾ ವಿದ್ಯಾನಿಕೇತನದ ಚೇತನ್ SN ಮತ್ತೆ ಗೋಣಿಕೊಪ್ಪ ಲಯನ್ಸ್ ಪ್ರೌಢಶಾಲೆನ ದಿತ್ಯಾ ದೇಶಮ್ಮ MB ಜಿಲ್ಲೆಯಲ್ಲಿ 3ನೇ ಸ್ಥಾನ ಪಡ್ಕೊಂಡಳು. ವಿರಾಜಪೇಟೆ ಹತ್ತಿರದ ದೇವನಗೇರಿನ BC ಪ್ರೌಢಶಾಲೆ 2022-23 ಸಾಲಿನ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡ್ಕೊಂಡು ಸತತ 5ನೇ ವರ್ಷದ ಸಾಧನೆ ಮಾಡಿ ಕೊಡಗು ಜಿಲ್ಲೆನ ಅನುದಾನಿತ ಪ್ರೌಢಶಾಲೆಗಳ ವಿಭಾಗದಲ್ಲಿ ದಾಖಲೆ ಮಾಡಿತು. ಈ ಶಾಲೆ ಇಲ್ಲಿ ಮುಟ್ಟ ಒಟ್ಟಾರೆ 7 ಸಲ 100% ಫಲಿತಾಂಶ ಪಡೆದು ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಧನೆಯ ಪ್ರಗತಿಗೆ ಕಾರಣ ಆಗಿದ್ದು ಇದಕ್ಕೆ ಇಲ್ಲಿನ ಶಿಕ್ಷಕರ ನಿರಂತರ ಪರಿಶ್ರಮನೇ ಸಹಕಾರ ಆಗುತ್ತು. ಹಂಗೆ ಪಾರಾಣೆ ಹೈಸ್ಕೂಲ್ ಈ ಸಲ ಸತತ 4ನೇ ಸಲ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಪಡ್ಕೊಂಡಿದ್ದು, ಕೊಟ್ಟೂರು ಚೇರಂಬಾಣೆಯರ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಕೂಡ 100% ಫಲಿತಾಂಶ ಪಡ್ಕೊಂಡುಟು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಡಯಾಬಿಟಿಸ್, ಜೀರ್ಣ ಪ್ರಕ್ರಿಯೆ, ಕ್ಯಾನ್ಸರ್ ಹಾಗೂ ಇನ್ನಿತರ ಕಾಯಿಲೆಗಳಿಂದ ಬಳಲುತ್ತಿದ್ದೀರಾ? ಲೋಪಮುದ್ರಾ ಆಸ್ಪತ್ರೆ ಗೋಣಿಕೊಪ್ಪಲ್ ನಿಮ್ಮ ಸಹಾಯಕ್ಕೆ ಇಲ್ಲಿದೆ. ಗೋಣಿಕೊಪ್ಪಲ್ನ ಲೋಪಮುದ್ರಾ ಆಸ್ಪತ್ರೆಯಲ್ಲಿ ನುರಿತ ಹಾಗೂ ಅನುಭವಿ ತಜ್ಞರಿಂದ ಚಿಕಿತ್ಸೆ ಪಡೆಯಿರಿ. ಅಪಾಯಿಂಟ್ಮೆಂಟ್ಗಳಿಗೆ ಕಾಲ್ ಮಾಡಿ 1800-833-6583. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕೊಡಗಿನ ಹೆಸರಾಂತ ಭಾರತಿ ರೇಡಿಯೋ ಹೌಸ್ ಇದೀಗ ಮಡಿಕೇರಿಯ ಗಣಪತಿ ಸ್ಟ್ರೀಟ್ ನಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಎಲೆಕ್ಟ್ರಾನಿಕ್ಸ್ ಹಾಗೂ ಹೋಮ್ ಅಪ್ಲಯನ್ಸಸ್ ನಿಮಗೆ ಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪಲು. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತಾ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು, ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9611-300-888 ಅಥವಾ 9606-520282. ಇದೆ 2023ನೇ ಮೇ 20ರಂದು ಚನ್ನಿಯಾಚೆ, ಕೊಡಗರ ಇತಿಹಾಸದ ಈ ವಿಶೇಷವಾದ ದಿನ. ಜಬ್ಬೂಮಿ ಚಾರಿಟೇಬಲ್ ಟ್ರಸ್ಟ್ ಮೊಳಿಯಿಟ್ಟಿತುಳ ಕಾರ್ಯಕ್ರಮ ಕೊಡವ ಯುವ ಮೇಳ 2023 ಅಂದು ಕೊಡಗರೆ ಅಲತೆ, ಕೊಡಗರ ಪೊರ್ಮೆ, ರಾಜ್ಯ ದೇಶ ವಿದೇಶದ ನೆಲೆ ನಿಂತಿತುಳ ಕೊಡವ ಬಾಲಕಾರ ಬಾಲಕತ್ಯ ಒರೇ ಜಾಗದ ಕುಳಿತು ಕೊಡವಾಮಿನ ಕೊಂಡಾಡುವ ದಿನ. ಮೇ 20ರಂದು ಚನ್ನಿಯಾಚೆ, ಮಡಿಕೇರಿ ಕ್ರಿಸ್ಟಲ್ ಕೋಟ್ಲು, ನಂಗೆಲ್ಲರೂ ಕೂಡನ. ಕೊಡಗರ ಕೊಡವರ ನಡುಪು ಒಡುಪು ಆಯ್ಮೆ ಕೊಯ್ಮೆ ಆಚಾರ ವಿಚಾರ ಬೌಸ್ ಎಲ್ಲಾ ವಿಷಯದ ಮೇನತುಳುವ ಕೈತೆಕ್ಕನ. ನಂಗಡ ಬೌಸರ ಬಾಲಕಾರ ಬಾಲಕೃತ್ಯ ಬಲ್ಯ ಸಂಖ್ಯೆ ಬಾರಿ ಈ ಕಾರ್ಯಕ್ರಮದ ನಂದಾಕಿ ಎಂದು ಬೈಂದಿತು ಅಧ್ಯಕ್ಷ, ಆಡಳಿತ ಮಂಡಳಿ ಪಿಂಜ ಸದಸ್ಯಂಗ ಕೊಡವ ಸಮಾಜ ಅಮ್ಮತ್ತಿ. ನಿಧನ ಸುದ್ದಿ. ಶಿರಂಗಳ್ಳಿ ಗ್ರಾಮಾಂತರ ಪೌತಿ ಮೋರ್ಕಂಡ ಮುತ್ತಣ್ಣ ಎಂಗಡ 75 ಬೈತ್ರ ಮೋರ್ಕಂಡ ಮುಣ್ಣಪ್ಪ ಭೋಜನ ಇಂದು ಮರಣಪಟ್ಟಿದೆ. ಆಖಿರಿಕಾರ್ಯ ನಾಳೆ ಶಿರಂಗಳ್ಳಿ ಮೋರ್ಕಂಡ ಒಕ್ಕತೊಡ್ಡಂಗಳತ್ತು ಫಲಕ 10 ಗಂಟೆಗೆ ನಡಪ. ಮೂಲತ್ತು ಪೇರೂರು ಕಾರಳಾನ ವಿರಾಜಪೇಟೆ ಚಿಕ್ಕಪೇಟೆ ನಿವಾಸಿ ತಾಪಂಡ ಪೌತಿ ಪಳಂಗಪ್ಪ ಎಂಡ ಮೋವ ಭೀಮಯ್ಯ ಭೀಮಣಿ ಅಯ್ಯಂಗ ಇಂದು ಮರಣಪಟ್ಟಿದೆ. 68 ಬೈತ್ರ ತಾಪಂಡ ಭೀಮಯ್ಯ ಅಂಡ ಆಖಿರಿ ಕಾರ್ಯ ನಾಳೆ 10 ಗಂಟೆಗೆ ಪೇರೂರ್ಲು ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನೋ ತೆಕ್ಕಡ ಗಾಯನ ಲೋಕೇಶ್. ಸುದೀರ ವಿವರ, ಕರ್ನಾಟಕ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಮತದಾನ ಇದೇ ಮೇ 10 ನಡಪಕುಳ್ಳಾನಗುಂಡು ಜಿಲ್ಲಾಡಳಿತ ಅವಶ್ಯ ತಯಾರಿ ಮಾಡಿಂಡಿತ್ತು ಎಂದು ಜಿಲ್ಲಾಧಿಕಾರಿ ಅನ್ನನೆ ಜಿಲ್ಲಾ ಚುನಾವಣಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಎಣ್ಣಚಿ. ಮಡಿಕೇರಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಕ್ಕ ಬಂದಾವು ಜಿಲ್ಲೆಯ ದಂಡ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 543 ಮತಗಟ್ಟೆಯಲ್ಲಿ 10 ಪೊಲಾಕ 7 ಗಂಟೆಯಿಂದ 26 ಗಂಟೆ